ಕೃಷಿ ಮಾಡಲೇಬೇಕು. ಈಗ ಕೃಷಿ ಇಲ್ಲದಿದ್ದರೆ ನಮ್ಮ ದೇಶ ಪ್ರಗತಿ ಆಗಬೇಕು, ಜೀವನ ಮಾಡಬೇಕಲ್ಲ. ಅದಕ್ಕೆ ನಾವು ಯಾವತ್ತೂ ಕೃಷಿನೇ ನಂಬ್ಕೊಂಡಿರೋದು, ಅದೇ ನಮ್ಮ ಜೀವನ ಆಗಿದೆ. ವಿದ್ಯಾವಂತರಾಗಿದ್ದರೂ ಸಹ ನೌಕರಿ ಹೋಗಲಿಲ್ಲ, ಯಾವುದು ಸಿಗಲಿಲ್ಲ. ಆದ್ರೂ ನಾವು ನೌಕರಿನೇ ನಮ್ಮ ತಂದೆಯವರು ಏನು ಮಾಡ್ತಾ ಇದ್ದಾರೆ ಅದನ್ನೇ ನಾವು ವ್ಯವಸಾಯನ ಮುಂದುವರಿಸಿಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ವಿದ್ಯಾಭ್ಯಾಸ ಮಾಡಲ್ಲ? ವಿದ್ಯಾಭ್ಯಾಸ ನಾವು ಮಾಡಿದ್ವಿ, ನಾವು ಡಿಗ್ರಿ ಮಾಡಿ ಬಿ ಎಡ್ನು ಮಾಡಿದ್ವಿ. ಆದರೆ ನೌಕರಿ ಅವತ್ತು ನಮಗೆ ಟೀಚರ್ ಪೋಸ್ಟ್ ಸಿಗಲಿಲ್ಲ, ಎಲ್ಲ ನಾನ್ ಗ್ರ್ಯಾಂಟ್ ಅಂತ ಆಗಿಬಿಟ್ಟು ಬಹಳ ದಿನ ನಮಗೆ ಕೆಲಸ ಇಲ್ದಂಗೆ ಆಗೋಯ್ತು. ಅದರಿಂದ ನಾವು ನೋಡಿದ್ವಿ ಸ್ವಲ್ಪ ದಿನ ಕೃಷಿ ನೇನು ಮಾಡಲೇಬೇಕಲ್ಲ ನೌಕರಿ ಸಿಗಿದಾಗ. ಅದರಿಂದ ನಾವು ಕೃಷಿನೇ ಅವಲಂಬಿಸ್ಕೊಂಡು ಇದನ್ನು ಕೆಲವೊಂದು ವಿಚಾರಗಳನ್ನ ಯಾವಾದರೂ ನೋಡಿಕೊಂಡು ಆಫೀಸ್ಗೆ ವರ್ಕ್ಗಳು ಕೆಲವ ಯಾವನೇ ಬಂದಾಗ ನೋಡಿಕೊಂಡು ನಾವು ಕೃಷಿ ಏನು ಸಂಶೋಧನಾ ಕೇಂದ್ರಗಳಿದ್ದಾವೆ ಅಲ್ಲಿಗೆಲ್ಲ ಸಂಪರ್ಕ ಇಟ್ಕೊಂಡಿದ್ವಿ. ಓಡಾಡಿಕೊಂಡು ನಾವು ಸ್ವಲ್ಪ ಕೃಷಿನೇ ಅನುಭವಿಸ್ಕೊಂಡು ಈಗಲೂ ಕೃಷಿನೇ ಮಾಡ್ತಾ ಇದ್ವಿ. ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ನಮ್ಮದು ನೀರಾವರಿ 2.5 ಎಕರೆ ಇದೆ, ಬೆದ್ಲು 10 ಎಕರೆ ಇದೆ. ನಾನು ಮೊನ್ನೆ ಮುಂಚೆ ನಮಗೆ ಇಷ್ಟೇ ಜಮೀನು ಇದ್ದಿದ್ದು, ನಾವು ಪ್ರಗತಿಯಿಂದ ಈ ಜಮೀನುಗಳ ಸ್ವಲ್ಪ ವ್ಯವಸಾಯ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ಮತ್ತೆ 1-2 ಎಕರೆ ನಾವು ಜಮೀನು ತಗೊಂಡ್ವಿ. ಅದನ್ನು ಅಭಿವೃದ್ಧಿ ಮಾಡಿಸಿ ಈಗ ಬೋರ್ವೆಲ್ ಹಾಕಿಸಿ ವ್ಯವಸಾಯ ಮಾಡಿಸ್ತಾ ಇದ್ವಿ. ಈಗ ಬೆದ್ಲಿದೆ, ನೀರಾವರಿ 2 ಇದಾವೆ ಅಂತಂದ್ರೆ ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ನಾವು ಬೆದ್ಲಲ್ಲಿ ಶೇಂಗಾ, ತೊಗರಿ, ಜೋಳ ಇವೆಲ್ಲವನ್ನು ಬೆದ್ಲಲ್ಲಿ ಬೆಳೀತಾ ಇದ್ವಿ. ನೀರಾವರಿಯಲ್ಲಿ ಮುಂಚೆ ನಾವೆಲ್ಲ ಹೊಗೆ ಸೊಪ್ಪು ಬೆಳೀತಾ ಇದ್ವಿ, ಆರ್ಥಿಕವಾಗಿ ದುಡ್ಡು ಬೆಳೆ ಅಂತಂದು ಅದನ್ನೇ ಬೆಳೀತಾ ಇದ್ವಿ. ರಾಗಿ ಬೆಳಿತೀವಿ ಮುಖ್ಯವಾಗಿ, ನಮ್ಮ ಮನೆಗೆ ರಾಗಿ ಬೇಕಲ್ಲ, ನಾವು ರಾಗಿನ ಬೆಳೀತಾ ಇದ್ವಿ. ಇತ್ತೀಚೆಗೆ ಏನಾಗಿದೆ ಅಂದರೆ ನಾವು ರಾಗಿಯನ್ನು ಬಿಟ್ಟು ತೋಟಗಾರಿಕೆ ಕಡೆಗೆ ಒಲವಾಗಿ ನಾವು ತೋಟವನ್ನು ಮಾಡ್ತಾ ಇದ್ವಿ. ಈಗ ಅಡಿಕೆ ತೋಟ ಮಾಡಿದ್ವಿ, ಅದ್ರ ಜೊತೆ ತೆಂಗು ಇದೆ ಸ್ವಲ್ಪ, ಇಷ್ಟೆಲ್ಲ ಮಾಡಿಕೊಂಡು ನಾವು ಈಗ ತೋಟದ ಜೊತೆಗೆ ಉಪಕಸಬುಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ವಿ. ಈಗ ಬೆದ್ಲಲ್ಲಿ ಯಾವ ರೀತಿ ಇಳುವರಿ ಬರುತ್ತೆ? ಬೆದ್ಲಲ್ಲಿ ಅಂದರೆ ನಾವು ಶೇಂಗಾ ಬೆಳೆಯೋದಕ್ಕೆ ನಾವು 1 ಎಕರೆಗೆ 40 kg ಬೀಜವನ್ನು ಹಾಕಬೇಕಾಗುತ್ತೆ. ಅದೇ ನಾವು ಕೃಷಿ ಇಲಾಖೆಯವರು ಸಹ ಅದನ್ನೇ ರೆಕಮೆಂಡ್ ಮಾಡ್ತಾಯಿದ್ರು. ನಾವು ಅದನ್ನು ನೋಡಿದಾಗ ನಮ್ಮ ಅನುಭವದ ಪ್ರಕಾರನು 35 kg 40 kg ಶೇಂಗಾ ಬೀಜವನ್ನು 1 ಎಕರೆಗೆ ಬಿತ್ತಾ ಇದ್ವಿ. ಅಂದರೆ ಯಾಕೆ ಅಷ್ಟು ಡಿಫ್ರೆನ್ಸ್ ಆಗ್ತದೆ ಅಂದರೆ ಬೀಜ ದಪ್ಪ ಇರ್ಬೋದು, ಬೀಜ ಸಣ್ಣದನ್ನು ಸರಿದು ಬರ್ಬೋದು. ಬೀಜ ಸರಿದು ಬಂದಾಗ ಕಮ್ಮಿ ತಗೊಳತ್ತೆ, ಬೀಜ ದಪ್ಪ ಬಂದಾಗ ಜಾಸ್ತಿ ತಗೊಳತ್ತೆ. ಹೀಗೆ 5 kg ಡಿಫ್ರೆನ್ಸ್ ಆಗ್ತದೆ. 1 ಎಕರೆಗೆ ನಾವು ಶೇಂಗಾ ಬಿತ್ತಬೇಕು ಅಂದರೆ 40 kg ನಾವು ಆವರೇಜ್ ಇಟ್ಕೊಂಡಿರ್ತೀವಿ. ಅದರಲ್ಲಿ 1 ಸೇರು ಅಥವಾ 2 ಕೆಜಿ ಹೆಚ್ಚು ಕಮ್ಮಿ ಆಗ್ಬೋದು. ಇದನ್ನು ನಾವು ಎಕರೆಗೆ ಅಂದರೆ 6 ಎಕರೆ 7 ಎಕರೆ ನಾವು ಬಿತ್ತನೆ ಮಾಡ್ತಾ ಇದ್ವಿ. ಶೇಂಗಾದಲ್ಲಿ ಏನಾದರೂ ಅಗಡೆ ಬೆಳೆಗಳು ಬೆಳಿತೀರಾ? ಅದರಲ್ಲಿ ಮತ್ತೆ ತೊಗರಿ ಬೆಳೀತಾ ಇದ್ವಿ, ತೊಗರಿನೂ ಸಹ ಚೆನ್ನಾಗೆ ಬರ್ತಾ ಇತ್ತು. ತೊಗರಿ ಬೇಳೆ ಬೇಕಲ್ಲ ಮನೆಗೆ, ಸಾಂಬಾರ್ ಪದಾರ್ಥಗಳು ಹೆಸರು ಹಾಕ್ತಿದ್ವಿ, ಅದರಲ್ಲಿ ಅಲಸಂದೆನೂ ಹಾಕ್ತಿದ್ವಿ, ಮತ್ತೆ ಕೆಲವೊಂದು ಬಾರ್ಡ್ರಿನಲ್ಲಿ ಹುರುಳಿ ಹಾಕ್ತಿದ್ವಿ. ಇಷ್ಟು ನಾವು ಬೆಳೆನ ಬೆಳೀತಾ ಇದ್ವಿ ಬೆದ್ಲಲ್ಲಿ. ಅಂದ್ರೆ ಮಳೆ ಬಂದ್ರೆ ಚೆನ್ನಾಗಿ ಇಳುವರಿ ಬರುತ್ತಾ? ಮುಖ್ಯವಾಗಿ ಅದು ಮಳೆಯಿಂದ ಆಶ್ರಿತವಾಗಿ ಬೆಳೆ ಬೆಳೆಯೋದಾಗಿರೋದ್ರಿಂದ ಮಳೆಯಿಂದಲೇ ಬೆಳಿಬೇಕು. ನಾವೇನು ನೀರು ಕಟ್ತಿರ್ಲಿಲ್ಲ, ಏನಿಲ್ಲ, ಮಳೆ ನೋಡಿಕೊಂಡೆ ನಾವು ಅದನ್ನ ಮಾಡಬೇಕಾಯಿತು. ಆ ಕಸಬು ಇಷ್ಟು ದಿನ ಚೆನ್ನಾಗಿ ಆಗ್ತಿತ್ತು, ಮಳೆನೂ ಬರ್ತಾ ಇತ್ತು. ಈಗ 10 ವರ್ಷದಿಂದ ಸ್ವಲ್ಪ ಮಳೆ ನಮಗೆ ಕಮ್ಮಿಯಾಗಿ ಭಾಳ ಲಾಸ್ ಅನುಭವಿಸ್ತಾ ಇತ್ತು. ಈಗ ಇತ್ತೀಚೆಗೆ ಮಳೆ ಪ್ರಕೃತಿ ವಿಕೋಪವಾಗಿ ಯಾವುದೇ ಕಾರಣಕ್ಕೂ ಏನು ಇಳುವರಿ ಏನು ಕಮ್ಮಿ ಆಗ್ತಿರಲಿಲ್ಲ, ಪ್ರಕೃತಿಯಿಂದ ನಾವು ಲಾಸನ್ನು ಅನುಭವಿಸ್ಬೇಕಾಯಿತ್ತು. ಆದರೂ ಕೆಲವೊಂದು ಟೈಮ್ ಅದನ್ನು ನಮಗೆ ಏನು ಆಗಬೇಕೋ ಅದು ಮೇಂಟೈನ್ ಆಗ್ತಾ ಇದೆ. ಯಾಕೆಂದರೆ ಎಲ್ಲ ನಾವು ಮಿಶ್ರ ಬೆಳೆ ಹಾಕೋದ್ರಿಂದ ನಮಗೆ ಉಪಯೋಗ ಆಗ್ತಾ ಇದೆ. ಈಗ ಬೆದ್ಲ ಬೆಳೆಯಲ್ಲಿ ಒಂದ್ಸರಿ ಲಾಸು ಒಂದ್ಸರಿ ಲಾಭ ನೀವು ಬೆಳೆದಂಗೆ ಇದ್ದೇ ಇರುತ್ತೆ ಪ್ರಕೃತಿ ವಿಕೋಪಗಳಾದಾಗ. ಹಂಗಾಗ್ಬಿಟ್ಟು ಈ ನೀರಾವರಿ ಮಾಡಿದ್ವಿ ಅಂತಂದ್ರಿ, ನೀರಾವರಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ನೀರಾವರಿ ಅಂದರೆ ಮುಂಚೆ ನಮ್ಮ ತಾತಾರು ಎಲ್ಲ ಬಾವಿಗಳು ತೋಡಿಸಿ ಬಾವಿಯಿಂದ ನೀರನ್ನು ಮೊದಲು ಕಪ್ಪಳೆ ಅಂತ ಹೊಡಿತಿದ್ರು. ಆ ಕಪ್ಪಳೆ ಹೊಡೆಯೋದ್ರ ಮುಖಾಂತರ ಆಯಿಲ್ ಇಂಜಿನ್ ತಂದು ಇಟ್ಕೊಂಡ್ರು, ಸ್ವಲ್ಪ ಇಂಪ್ರೂವ್ ಆದಾಗ ಅವರು ಅದ್ರ ಮಾಡಿ ಕರೆಂಟ್ ಬಂತು. ಅಷ್ಟೊತ್ತಿಗೆ ನಾವು ಚಿಕ್ಕ ಹುಡುಗರಲ್ಲೇ ಕರೆಂಟ್ ಬಂದಿದ್ದು ನಮ್ಮೂರುಗಳಿಗೆ. ಅಲ್ಲಿಂದಲೂ ಕಪ್ಪಳೆ ಹೊಡಿತಾ ಇದ್ರು, ಎತ್ತಿನಲ್ಲಿ ಬಾನಿ ಕಟ್ಕೊಂಡು ಕಪ್ಪಳೆ ಹೊಡಿತಾ ಇದ್ರು. ಅದು ಇತ್ತೀಚೆಗೆ ಯಾವ ಕರೆಂಟ್ ಬಂತು, ಕರೆಂಟ್ ಬಂದಾಗ ಮೋಟರ್ಗಳು ಕೊಂಡಿಸ್ಕೊಂಡು ನೀರು ಹೊಡಿತಾ ಇದ್ರು. ಅದೇ ರೀತಿ ನಾವು ದೊಡ್ಡವರಾಗೋವರೆಗೂ ಬಾವಿಯಲ್ಲೇ ನೀರು ಎತ್ಕೊಂಡ್ವಿ. ನಂತರ ಬೋರ್ವೆಲ್ಗಳು ಬಂದು, ನಾವು ಬೋರೇ ನೋಡಿರಲಿಲ್ಲ, ಬೋರ್ವೆಲ್ ಯಾವ ಥರ ಕೊರಿತಾರೆ ಅಂತ ಬಾವಿಯಲ್ಲಿ ಕೊರಿತಿದ್ರು. ಅದನ್ನು ನೋಡಿ ನಮ್ಗೆ ಆಶ್ಚರ್ಯ ಬೆಳೆದಿದ್ವಿ. ಆ ಬಾವಿಯಲ್ಲಿ ಅವು ನೀರು ಉಕ್ಕಿ ಬರ್ತಾ ಇತ್ತು, ಬಾವಿ ತುಂಬಿಕೊಂಡಾಗ ಮಾಮೂಲು ನೀರು ಹೊಡಿತಾ ಇದ್ವಿ. ನೀರು ಅದಕ್ಕೆ ಆಳ ಹೋಗ್ತಾ ಹೋಗ್ತಾ ಏನಾಯಿತು, ಬಾವಿಯಲ್ಲಿ ನೀರು ಕಮ್ಮಿ ಆಯಿತು. ಈಗ ಆಮೇಲೆ ಬಾವಿ ತೆಗೆದುಬಿಟ್ರು, ಮೇಲೆ ಬೋರ್ವೆಲ್ಗಳು ಹಾಕ್ಕೊಂಡ್ರು. ಬೋರ್ವೆಲ್ ಇದು ಈಸಿ ಆತಲ್ಲ ಇನ್ನು ಅಂದ್ಕೊಂಡ್ಬಿಟ್ಟು ಮೇಲಿಂದಲೇ ಬೋರ್ಗಳು ಕೊರತು ಅದಕ್ಕೆ ಸಬ್ಮರ್ಸಿಬಲ್ ಮೋಟರ್ಗಳನ್ನ ಬಿಟ್ಟು ನೀರು ಎತ್ತಲಿಕ್ಕೆ ಯಾವತ್ತೂ ನೀರು ಬರೋ ಕರೆಂಟ್ ಇದ್ರೆ ನೀರು ಇರ್ತೈತೆ. ಮಳೆ ಬಂದಾಗ ಎಲ್ಲ ಕಟ್ಟೆ ಕೆರೆ ತುಂಬಿದಾಗ ಯಾವಾಗಲೂ ಬೋರು ಫುಲ್ ನಡೀತಾ ಇತ್ತು. ಆಗ ಈ ಬಾವಿ ಬಿಟ್ಬಿಟ್ಟು ನಾವು ಬೋರ್ವೆಲ್ಗಳನ್ನೇ ಇತ್ತೀಚೆಗೆ ಅಳವಡಿಸ್ಕೊಂಡ್ವಿ. ಆ ಬೋರ್ವೆಲ್ ಯಾವಾಗ ಚೆನ್ನಾಗಿ ಇಂಪ್ರೂವ್ ಆಯ್ತೋ, ಇನ್ನೇನು ನಾವು ಎಲ್ಲ ರಾಗಿ ಬೆಳೀತಿದ್ವಿ, ಹೊಗೆ ಸೊಪ್ಪು ಬೆಳೀತಿದ್ವಿ, ಇವೆಲ್ಲವೂ ಬಹಳ ಕೂಲಿ ಕಾರ್ಮಿಕರು ಜಾಸ್ತಿ ಬೇಕಾಯಿತು. ಅವತ್ತು ಬರೋರು ಅವತ್ತು ಬಂದು ಹಂಗೆ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿನದಲ್ಲಿ ಕೂಲಿಗಳು ಕಮ್ಮಿ ಆಗಿಬಿಟ್ಟು ಎಲ್ಲ ವಿದ್ಯಾಭ್ಯಾಸದ ಕಡೆಗೆ ಒಲವಾಗಿ ಎಲ್ಲ ಟೌನ್ ನಗರ ಸೇರೋಕ್ಕೆ ಹೊಂದ್ಕೊಂಡ್ರು. ಈಗ ನಾವು ರೈತರು ತುಂಬ ಕಷ್ಟ ಆಗ್ತೈತೆ. ಬೆಳೆ ಬೆಳಿಬೇಕು ಅಂದರೆ ಇವತ್ತು ಕೂಲಿಯವರು ಇರಲೇಬೇಕು. ಅವ್ರು ಇಲ್ಲದ ಮೇಲೆ ಎಲ್ಲರೂ ನಾವು ಮಾಡಲಿಕ್ಕಾಗಲ್ಲ. ಇವತ್ತು ನೌಕರಿಯಲ್ಲಿ ಒಬ್ಬರು ಮಾಡಿ 10 ಜನ ಸಾಕ್ತಾರೆ. ನಾವು ರೈತರು 10-6 ಜನ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಒಂದು ಕುಟುಂಬಕ್ಕೆ ನಾವು ಅನ್ನ ಹಾಕ್ಬೋದು. ಅದರಿಂದ ಕೂಲಿ ಕಾರ್ಮಿಕರು ಇಲ್ಲದ ಕೆಲಸಗಳು ಆಗಲ್ಲ. ಯಾಕಂದರೆ ಜಮೀನು ಜಾಸ್ತಿ ಇದ್ದಾಗ ಎಲ್ಲ ಕೆಲಸಗಳು ಜಾಸ್ತಿ ಇದ್ದಾಗ ದನ ಇರುತ್ತೆ, ಕರ ಇರ್ತದೆ, ಆಮೇಲೆ ಕುರಿಗಳಿರ್ತವೆ, ಕೋಳಿ ಇರ್ತದೆ, ಆಮೇಲೆ ನಾವು ವ್ಯವಸಾಯ ಮಾಡಲಿಕ್ಕೆ ನಾಟಿ ಮಾಡಬೇಕಾಗತ್ತೆ, ಕಳೆ ತೆಗಿಬೇಕಾಗತ್ತೆ, ಇವೆಲ್ಲನೂ ಅಲ್ಲಿ ಕಾರ್ಮಿಕರು ಒಬ್ಬರೇ ಮಾಡಲಿಕ್ಕಾಗಲ್ಲ. ಎಲ್ಲ 10-6 ಜನ ಇರಲೇಬೇಕು. ಒಂದು ಕುಟುಂಬ ಅಂದಮೇಲೆ ನಾವು ಮನೆಯಲ್ಲಿ 7-8 ಜನ ಇದ್ರೂ ಕೂಲಿ ಜನ ನಮಗೆ ಬೇಕೇ ಬೇಕಾಗುತ್ತೆ. ಒಂದು 10-15 ಜನ ಟೈಮಲ್ಲಿ ಬೇಕು. ಎಲ್ಲ ಟೈಮಲ್ಲಿ ಇಲ್ಲಿದ್ದರೂ ಸಂದರ್ಭದಲ್ಲಾದರೂ ಕೂಲಿಯವ್ರು ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇತ್ತೀಚೆಗೆ ಕೂಲಿ ಯಾರು ನಮಗೆ ಸಿಗಲಿಲ್ವೋ ಆ ಸಂದರ್ಭದಲ್ಲಿ ಏನು ಮಾಡಿದ್ರೆ ಆಗ್ತದೆ ಅಂತ ಒಂದು ಯೋಚನೆ ಮಾಡಿಬಿಟ್ಟು ಈಗ ತೋಟಗಳು ಎಲ್ಲರೂ ಯಾವ ನಮ್ದಿಷ್ಟು ಬಂತು ನಮ್ದಿಷ್ಟು ಬಂತು ಅಂತ ಹೇಳ್ತಾಯಿದ್ರು. ಅವನ್ನು ನಾವು ಅನುಭವಿಸಿ ನೋಡಿ ಏನು ಮಾಡಿದ್ವಿ, ನಾವು ಈ ಥರ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾವು ಅಡಿಕೆ ಗಿಡಗಳ ತೆಂಗಿನ ಗಿಡಗಳ ಹಾಕಿ ಒಂದು ತೋಟನ ಮಾಡಿದ್ವಿ. ಈಗ ತೋಟ ಮಾಡಿದಾಗ ಏನಾಯಿತು ಅಂದರೆ ಕೂಲಿಯವರ ಕೆಲಸ ಸ್ವಲ್ಪ ಕಮ್ಮಿ ಆಯಿತು. ಅದನ್ನು ನಾವೇ ಅಭಿವೃದ್ಧಿ ಮಾಡಿಕೊಂಡು ಮನೆಯವರೇ ಎಲ್ಲ ಸೇರಿಕೊಂಡು ಗಿಡಗಳನ್ನ ಸಾಕೊಂಡು ಅದಕ್ಕೆಲ್ಲ ಡ್ರಿಪ್ಗಳು ಇತ್ತೀಚೆಗೆ ಹೊಸದಾಗಿ ಬಂದಿದ್ದಾವೆ, ಅದಕ್ಕೆ ಸರ್ಕಾರದ ಸಬ್ಸಿಡಿನೂ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಡ್ರಿಪ್ಪನ್ನು ಎಲ್ಲ ರೆಡಿ ಮಾಡಿಸಿ ಗಿಡಗಳಿಗೆ ಬಿಟ್ವಿ. ಅದು ಭಾಳ ಸುಲಭ ಆಯಿತು. ಮುಂಚೆ ನಾವು ಚಿಲ್ಕೆ ತಗೊಂಡು ನೀರು ಕಟ್ತಾ ಇದ್ವಿ, ಆಯಿಸ್ತಾ ಇದ್ವಿ, ಬಗ್ಗಿ ಬಗ್ಗಿ ಕೆಲಸ ಮಾಡ್ತಾ ಇದ್ವಿ. ಈಗ ಚಿಲ್ಕೆಗಳು ಇಲ್ದಂಗೆ ಹಾಕೋಯ್ತು. ಈಗೆಲ್ಲ ಏನು ಡ್ರಿಪ್ ಬಂತು, ಪೈಪ್ಗಳು ಎಲ್ಲ ಪೈಪ್ ಲೈನ್ ಮಾಡಿಬಿಟ್ಟು ಕರೆಕ್ಟಾಗಿ ಗಿಡಗಳಿಗೆ ಒಂದು ಬಿಟ್ಬಿಟ್ರೆ ನೀರು ತಂದಿಟ್ಟು ಮೋಟ್ರು ಈಗ ಆಟ ಸ್ವಚ್ಚು. ಈಗ ಎಷ್ಟು ಸುಲಭ ಆಗಿದೆ ಇತ್ತೀಚೆಗೆ ಅಂದರೆ ಎಷ್ಟು ಸುಲಭ ಬರ್ತೈತೋ ಅಷ್ಟು ವ್ಯವಸಾಯಗಳು ಜಾಸ್ತಿ ಆಗ್ತಾ ಹೋಗ್ತೈತೆ. ಆ ಕೂಲಿ ಕಾರ್ಮಿಕರು ಮಾತ್ರ ಎಲ್ಲೂ ಇಲ್ಲ, ಎಲ್ಲ ಕಡೆಗೂ ಇದೇ ಪ್ರಾಬ್ಲಮ್ ಆಗೈತೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಎಲ್ಲನೂ ಅದೇ ರೀತಿ ಹೆಂಗೆ ಯಾವ ಎಲ್ಲ ದೇಶ ಹೆಂಗೆ ಮಾಡುತ್ತೋ ನಾವು ಹಂಗೆ ಹೊಂದ್ಕೋಬೇಕಲ್ಲ, ಅದೇ ರೀತಿಯೇ ಹೊಂದ್ಕೊಂಡು ಎಲ್ಲ ಈಗ ಫ್ಯಾಕ್ಟ್ರಿಯವರು ಅದಕ್ಕೆ ತಯಾರಾಗ್ಬಿಟ್ರು. ಎಲ್ಲವೂ ಏನೇನು ಬೇಕೋ ರೈತನಿಗೆ ಒದಗಿಸಕ್ಕೆ ತಯಾರಾಯಿತು. ನಾವು ಅದನ್ನು ಅಳವಡಿಸ್ಕೊಳ್ತಾ ಇದ್ವಿ. ಪೈಪ್ ಲೈನ್ ಆಗಲಿ, ಡ್ರಿಪ್ ಆಗಲಿ, ಮೈಕ್ರೋಟ್ಯೂಬು ಇವೆಲ್ಲ ಏನೇನು ತರ್ತಾರೋ ಎಲ್ಲ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ ನೀರು ಹಾಯಿಸ್ಲಿಕ್ಕೆ. ಅದರಾಗೆ ಮಿತವಾಗಿ ಬಳಸಿ ನೀರು ಅಂತ ಒಂದು ನಮ್ಮ ಕೃಷಿ ಇಲಾಖೆಯವರು ಹೇಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಡ್ರಿಪ್ ಮಾಡಿದರೆ ನೀರು 1 ಎಕ್ರೆಗೆ ನೀರು ಹಾಯಿಸ್ತಕ್ಕಂಥದ್ದು 10 ಎಕ್ರೆಗೆ ನೀವು ಮಾಡ್ಬೋದಲ್ಲ ಅಂತ ಹೇಳ್ತಿದ್ರು. ಅಂಥ ಸಂದರ್ಭದಲ್ಲಿ ನಾವು ಇವನ್ನೆಲ್ಲ ಅಳವಡಿಸ್ಕೊಂಡು ಗಿಡಗಳು ಬೆಳೆಸ್ತಾ ಇದ್ವಿ. ಬರೀ ಅಡಿಕೆ ಮಾತ್ರ ಹಾಕಿದ್ರೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರಿ ಈಗ? ಅಡಿಕೆ ಒಂದು ಮೇಯ್ನ್ ಅದೇನೆ ಅಡಿಕೆನೆ. ಪಕ್ಕದಲ್ಲಿ ಬಾರ್ಡ್ರಲ್ಲಿ ಅಗಸೆ ಗಿಡ ಹಾಕಿದ್ವಿ. ಅಗಸೆ ಗಿಡ ಹಾಕಿರೋ ಗಿಡ ನೆರಳು ಬೇಕಾಯಿತು, ಅವನ್ನ ಬೆಳೆಸ್ಕೊಂಡ್ವಿ. ಅದರಿಂದ ಈ ಕುರಿಯವರು ಮತ್ತು ನಮ್ಮ ಹಸುಗಳಿಗೆ ಮೇವಾಯಿತು. ನಂತರ ಬಾರ್ಡ್ರಲ್ಲಿ ತೆಂಗಿನ ಗಿಡ ಹಾಕಿದ್ವಿ. ಆ ತೆಂಗಿನ ಸಸಿ ಅವು ಇರೋದ್ರಿಂದ ನಮಗೆ ಉಪಯೋಗ ಆಗೈತೆ, ಗಿಡಕ್ಕೆ ನೆರಳು ಆಗ್ತು ಆಶ್ರಯ. ಇಂಥ ಸಂದರ್ಭದಲ್ಲಿ ನಾವು ಅಡಿಕೆಯನ್ನು ಬೆಳೆಸಲಿಕ್ಕೆ ಭಾಳ ಬಾಳೆ ಹಾಕಿದ್ವಿ. ಒಂದ್ಸರಿ ಪ್ರಾರಂಭದಲ್ಲಿ ನಾವು ಬಾಳೆನೂ ಹಾಕಿದ್ವಿ, ಬಾಳೆ ಹಾಕಿ 3 ವರ್ಷ ಬಿಟ್ಕೊಂಡ್ವಿ. ಗಿಡ ಬಂದ ಮೇಲೆ ಅವನ್ನ ತೆಗೆದ್ವಿ. ತೆಗೆದು ಈ ಥರ ನಾವು ಹಂತ ಹಂತವಾಗಿ ಕೆಲವೊಂದು ಫಸಲುಗಳನ್ನ ಇಟ್ಕೊಂಡ್ಬಿಟ್ಟು ಅಡಿಕೆಯನ್ನು ಬೆಳೆಸಿದ್ವಿ. ಈಗ 13 ವರ್ಷ ಆಗಿದೆ, ಒಳ್ಳೆ ಇಳುವರಿ ಬರ್ತಾ ಇದೆ. ಎಷ್ಟು ಎಕರೆಲ್ಲಿ ಅಡಿಕೆ ನಾಟಿ ಮಾಡಿದ್ರಿ? ನಾವು 1 ಎಕರೆ ನಮ್ಮದು ಈಗ ಫಸಲಿಗೆ ಬಂದಿರತಕ್ಕಂಥದ್ದು. 1 ಎಕರೆಯಲ್ಲಿ ನಾವು ಮುಂಚೆ ಪ್ರಾರಂಭದಲ್ಲಿ ನಮಗೆ 20 ಕ್ವಿಂಟಲ್ ಹಸಿ ಕಾಯಿ ಬರ್ತಿತ್ತು, ಆಮೇಲೆ 40 ಆಯಿತು, 70 ಆಯಿತು, ಈಗ 75ಕ್ಕೆ ನಿಂತಿತ್ತು ಮೊನ್ನೆ. ಈ ಸರಿ ಇನ್ನೂ ಜಾಸ್ತಿ ಆಗ್ತೈತೆ ಅಂತ ನಾವೊಂದು ಅಂದಾಜಿದೆ. ರೇಟನ್ನು ಅಷ್ಟೇ ನಮಗೆ ಸಿಗ್ತಾಯಿತ್ತು. ಈಗ ಮುಂಚೆ 3,000ಕ್ಕೆ ಕೊಟ್ಟಿದ್ವಿ ಅಡಿಕೆನೆ ಪ್ರಾರಂಭದಲ್ಲಿ, ನಂತರ ಆಮೇಲೆ 4,000 ಆಯಿತು, 4,500 ಆಯಿತು, ಹಿಂಗೆ ರೈಸ್ ಆಗ್ತಾ ಈ 5,700 ನಾವು ಮುಂಚೆ ಕೊಟ್ಟು ಹೋದ ವರ್ಷ ಕೊಟ್ಟಿವಿ. ಈ ವರ್ಷದಲ್ಲಿ 7,000 ಮಿಕ್ಕಿ ಹೋಗಿದೆ. ಹಸಿ ಅಡಿಕೆನೆ ಅವರೇ ಕೊಯ್ಕೊಂಡು ಹೋಗೋದು, ತೂಕ ಬಂದು ನಾವು ನೋಡ್ಕೊಳ್ಳೋದು. ಇಷ್ಟು ನಾವು ಮಾಡ್ಕೊಂಡು ಅವ್ರಿಗೆ ಬೇರೆಯವ್ರಿಗೆ ವರ್ತಕರಿಗೆ ಕೊಡ್ತೀವಿ. ಅವರು ಅವನ್ನೆಲ್ಲ ಪ್ರೋಸೆಸ್ ಮಾಡಿ ಬೇಯಿಸಿ ಸುಲಿಸಿ ಅವೆಲ್ಲ ಮಿಷಿನ್ಗೆ ಹಾಕೊಂಡು ಕೆಲಸ ಮಾಡ್ಕೊಂಡು ಅವರು ಮಾರಾಟ ಮಾಡ್ಕೊಂತಾರೆ. ನಾವೇನು ರೈತರಿಗೆ ಇದೊಂದು ಉಪಯೋಗ ಆಯಿತು ನಮಗೆ. ಈ ಪ್ರಾರಂಭದಲ್ಲಿ ಅಡಿಕೆ ಸಸಿ ಎಲ್ಲಿಂದ ತಗೊಂಬಂದ್ರಿ? ಪ್ರಾರಂಭದಲ್ಲಿ ಅಂದರೆ ನಮ್ಮ ಹಿರಿಯರ ಹತ್ರ ಪಿಟ್ಲಾಲಿ ಅಂತ ಇದೆ, ಅಲ್ಲಿ ನಾವು ಮದುವೆ ಆಗಿರ್ತಕ್ಕಂಥ ಜಾಗ ನಂದಿ ಹೇಳಿ ಅಂತ. ಅವರು ಈ ಥರ ಗಿಡಗಳು ಇಲ್ಲಿ ಸಿಗ್ತವೆ ಬೀಜ ಅಂತಂದು ಹೇಳಿದಾಗ ನಾವು ಹೋಗಿ ಒಳ್ಳೆ ತಳಿ ಬೀಜವನ್ನು ನಾವೇ ನೋಡಿ ಹಳೆ ಮರದವು ಗೋಟುಗಳನ್ನು ತರಿಸಿಬಿಟ್ಟು ನಾವೇ ಬೆಳೆಸಿ ನರ್ಸರಿ ಮಾಡಿಕೊಂಡು ನಾವು ಸಸಿಯನ್ನು ಹಾಕಿದ್ವಿ. ಹಾಕಿದ್ಮೇಲೆ ಚೆನ್ನಾಗೇ ಬಂತು. ಈಗಲೂ ಸಹ ಈ ಸರಿನ ಗೋಟುಗಳನ್ನ ನಾವು ಹೊರಗಡೆಯಿಂದ ತರಿಸಿಬಿಟ್ಟು ಎಲ್ಲ ಅನ್ಯಾಳು ಅಂತ ಅವ್ರ ಹತ್ರ ನೋಡಿ ನಾವು ತಗೊಂಬಂದ್ವಿ. ನಾವೊಂದು ಗೋಟ್ ಬೆಳೆಸಿದ್ವಿ ಈ ಸರಿನೂ. ಇನ್ನು ನಾವು ಕೊಂಡಿರ್ತಕ್ಕಂಥ ಜಾಗಕ್ಕೆ ಅಲ್ಲಿಗೆ ಹಾಕಬೇಕು ಅಂತ ನಾವೆಲ್ಲ ನರ್ಸರಿನೂ ಸಹ ಮಾಡಿದ್ವಿ. ಈ ಬೆಳೆ ಬೆಳೆಸಿದಾಗ ನಾವೇನು ಮಾಡಿದ್ವಿ ಎಲ್ಲ ಇವಕ್ಕೆ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾದ್ದು. ನಾವಿನ್ನೂ ನೋಡಿರಲಿಲ್ಲ ಪ್ರಾರಂಭದಲ್ಲಿ ಅಂತರ ಎಷ್ಟಿರಬೇಕು ಅದು ನಮಗೆ ಬೇಕಾಯಿತು. ಆಗ ನಾವೇನು 4 ಕಡೆ ಹೋಗಿ ನೋಡಿದ್ವಿ ಯಾವ್ಯಾವ ಥರ ಎಷ್ಟೆಷ್ಟು ಅಂತರದಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಇದು ನಾವು ನೋಡ್ದಲ್ಲೇ ನಮ್ಮ ಪಡಿಗೆ ನಾವು ಮಾಡೋಕ್ಕಾಗೋದಿಲ್ಲ. ಕೆಲವು ಅನುಭವ ತಗೊಂಡು ನೋಡಿ ಅನುಭವಿಸಿ ಇಲ್ಲ ಕೃಷಿ ಇಲಾಖೆಯವ್ರನ್ನು ಕೆಲವೊಂದು ವಿಚಾರವನ್ನು ನಾವು ತಗೊಂಡು ಅಂತರ ಕೆಲವರು 5 ಅಡಿಗಿಟ್ಟಿದ್ದಾರೆ, 7 ಅಡಿಗಿಟ್ಟಿದ್ದಾರೆ, 6 ಅಡಿಗಿಟ್ಟಿದ್ದಾರೆ, 9 ಅಡಿವರೆಗೂ ಅಡಿಕೆ ಸಸಿಗಳನ್ನು ಮಾಡಿದ್ದಾರೆ. ನಾವು ಅದಕ್ಕೇನು ಮಾಡಿದ್ವಿ ಅಂದರೆ ಒಂದು ಎಲ್ಲರೂ ಒಂದು ಯೋಜನೆ ನಾವು ಯೋಚನೆ ಮಾಡಿ ಅಕ್ಕಪಕ್ಕದವರೆಲ್ಲನ 7-8 ಈ ಸಾಲನ್ನು ದಾಯನ್ನು ಮಾಡಿಬಿಟ್ಟು ನಾವು ಅಡಿಕೆ ಸಸಿ ನಾಟಿ ಮಾಡಿ ಲೈನ್ ಮಾಡಿಬಿಟ್ಟು ಎಲ್ಲನ ತುಳಿದ್ಬಿಡಿದ್ವಿ ಅಡಿಕೆ ಸಸಿ. ಆ ರೀತಿಯಲ್ಲಿ ಈಗ ಟ್ರ್ಯಾಕ್ಟರ್ನೂ ಆರಾಮಾಗಿ ಹೋಗ್ತೈತೆ, ಗೊಬ್ಬರ ತೊಗೊಂಡು ಹೋಗ್ತೈತೆ, ಆಮೇಲೆ ಮಣ್ಣನ್ನು ಒಡಿಬೋದು. ಒಂದು ಸಾಲಲ್ಲಿ 8 ಅಡಿ ಇರೋ ಜಾಗದಲ್ಲಿ ಹೋಗುತ್ತೆ, 7 ಅಡಿ ಇರೋ ಜಾಗದಲ್ಲಿ ನಾವು ಅರ್ಧ ಇರುತ್ತೆ, ಅಲ್ಲಿ ಟ್ರ್ಯಾಕ್ಟರ್ ಹೋಗಲ್ಲ. ಈಗ ಸಣ್ಣ ಟ್ರ್ಯಾಕ್ಟರ್ಗಳು ಬಂತವೆ, ಸಣ್ಣ ಟ್ರ್ಯಾಕ್ಟರ್ ಟಿಲ್ಲರ್ ಆಗಲಿ ಅಥವಾ ಮಿನಿ ಟ್ರ್ಯಾಕ್ಟರ್ಗಳಿದ್ದಾವೆ, ಅದರಲ್ಲಿ ನಾವು ವ್ಯವಸಾಯ ಮಾಡ್ಕೋಬಹುದು. ಈಗ ನೀರು ಮೊದಲಿಂದನೂ ಡ್ರಿಪ್ ಮಾಡಿಸಿದ್ರೆ ಇತ್ತೀಚೆಗೆ ಡ್ರಿಪ್ ಮಾಡ್ಕೊಂಡ್ರೆ ಮೊದಲೆಲ್ಲ ಆ ನೀರೇ ಕೊಡ್ತಿದ್ರೆ? ಇಲ್ಲ, ಮುಂಚೆ ನಮಗೆ ಡ್ರಿಪ್ಗೆ ಇನ್ನೂ ಅಷ್ಟೊಂದು ಅನುಭವ ಇರಲಿಲ್ಲ. ಆ ಅನುಭವ ಇಲ್ಲದಾಗ ಅಕ್ಕಪಕ್ಕದವರೆಲ್ಲ ಮಾಡಿದ್ರು, ನಮ್ಮ ಹತ್ರ ಬಂಡವಾಳ ಇರಲಿಲ್ಲ. ಬಿಡು ಸ್ವಲ್ಪ ಬೆಳ್ಕೊಳ್ಳಿ, ಬೆಳ್ಕೊಂಡಾಗ ನಾವು ಮಾಡೋಣ. ಹೆಂಗೂ ಈಗ ಬಾಳೆ ಆಗ್ತಿದ್ದೀವಲ್ಲ, ಬಾಳೆಗೆ ನೀರು ಹಾಯಿಸ್ಬೇಕಾಯಿತು. ಅದಕ್ಕೇನು ಮಾಡಿದ್ವಿ ನಾವು ಮುಂಚೆ ಒಂದು 3 ವರ್ಷ ನೀರನ್ನು ಹಾಯಿಸಿದ್ವಿ. ನೀರು ಹಾಯಿಸಿದ ಮೇಲೆ ನಮಗೂ ಎಲ್ಲರದು ನೋಡಿ ಅನುಭವ ಆಯಿತು. ಅಷ್ಟೊತ್ತಿಗೆ ಸರ್ಕಾರದವರು ಸಬ್ಸಿಡಿ ಕೊಡ್ತೀವಿ ಡ್ರಿಪ್ಪಿಗೆ ಅಂತ ಘೋಷಣೆ ಆಗಿತ್ತು. ಆಗ ನಾವು ಕೇಳಿಬಿಟ್ಟು ಸಬ್ಸಿಡಿ ಲೆಕ್ಕಾಚಾರದಲ್ಲಿ ನಾವು ಇದನ್ನು ಬಾಳೆನೂ ಕಟಾವಾಯಿತು. ಅಷ್ಟೊತ್ತಿಗೆ ನಾವು ಸಬ್ಸಿಡಿಗೆ ಇದನ್ನು ಡ್ರಿಪ್ ಎಲ್ಲ ಅಳವಡಿಸಿ ಅದರಿಂದ ಹಾಕಿದ್ವಿ. ಆವಾಗ ನಮಗೆ ಅನ್ನಿಸ್ತು ಇದನ್ನು ಹಾಕಿದ್ರೆ ಇನ್ನೂ ಉಪಯೋಗ ಆಗ್ತಿತ್ತಲ್ಲ ನಮಗೆ ಡ್ರಿಪ್ ಇರಿಗೇಷನ್ನಿಂದ, ನಮಗೂ ಶ್ರಮ ತಪ್ಪುತ್ತಿತ್ತು ಅನ್ನೋದು ಗೊತ್ತಾಯಿತು. ಆಗ ಅಲ್ಲಿಂದ ನಾವು ಡ್ರಿಪ್ಪನ್ನು ಅದರ ಮುಖಾಂತರ ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಒಂದು 6-7 ವರ್ಷ ಬೇಕು ಅದು ಫಸಲಿಗೆ ಬರಲಿಕ್ಕೆ. ಒಂದ್ಸರಿ ಬಾಳೆ ಬೆಳ್ಕೊಂಡಿವಿ ಅಂತ ಅಂದರೆ ಬಾಳೆ ಎಲ್ಲ ಚೆನ್ನಾಗಿ ಇಳುವರಿ ಬಂತು? ಹಾಂ, ಬಾಳೆ ಬಂತು. ನಮಗೇನು ಖರ್ಚು ಎಲ್ಲ ಅದರಲ್ಲಿ ಬಿಟ್ಟಿತ್ತು. ಎಷ್ಟು ನಮ್ಗೆ ಈಲ್ಡ್ ಬರದೇ ಇದ್ರೂ ನಮ್ಮ ಖರ್ಚಿಗಂತೂ ನಾವು ಅವತ್ತು ಬೀಳ್ಬಿಡ್ದಂಗೆ ಬರೀ ಕೆಗಿಡನೇ ಬೆಳೆಸಿದರೆ ಫಸಲು 6 ವರ್ಷ ಬೇಕು. 6 ವರ್ಷ ತನಕ ನಮಗೆ ಏನಾದರೂ ಸ್ವಲ್ಪ ಬೇಕಲ್ಲ. ಅದಕ್ಕೇನು ಮಾಡಿದ್ವಿ, ಆ ಬಾಳೆ ಅದು 3 ವರ್ಷ ಕಂಟಿನ್ಯೂಸ್ ನಾವು ತಗೊಂಡ್ವಿ. ಅಷ್ಟೊತ್ತಿಗೆ ಇದು ಸ್ವಲ್ಪ ಇನ್ನೇನು 1-2 ವರ್ಷ ಮಣ್ಣು ಒಡಿಸಿ ಗೊಬ್ಬರ ಎಲ್ಲ ಹಾಕಿಸಿ ಮಾಡೋದ್ರೊಳಗಾಗಿ ನಮಗೆ ಫಸಲಿಗೆ ಬಂತದು. ಈಗ ಯಾವುದೇ ಫಸಲು ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ಗೊಬ್ಬರ ನೀರು ನಿರ್ವಹಣೆ ಅವೆಲ್ಲ ಮಾಡಬೇಕಾಗತ್ತೆ. ಈಗ ಮೇಲ್ಗೊಬ್ಬರ ವರ್ಷದಲ್ಲಿ ಎಷ್ಟು ಸರಿ ಕೊಡ್ತೀರಾ, ಏನೇನು ಗೊಬ್ಬರ ಕೊಡ್ತೀರಾ? ನಾವು ಅಂದರೆ ವರ್ಷಕ್ಕೆ ಒಂದೇ ಸರಿ ನಾವು ಕೊಡೋದು ಅಡಿಕೆ ಗಿಡಕ್ಕೆ. ಯಾವ ತಿಂಗಳಲ್ಲಿ ಅಂದರೆ ಜೂನ್ ಒಳಗೇ ಮುಂಗಾರಿ ಪ್ರಾರಂಭ ಪ್ರಾರಂಭದಲ್ಲಿ ಆ ಸಂದರ್ಭದಲ್ಲಿ ನಾವು ಒಂದು ಸಾರಿ ಫಸ್ಟ್ ಉಳುಮೆ ಮಾಡಿರ್ತೀವಿ, ಒಂದೇ ಸರಿ ತೋಟದಲ್ಲಿ ಉಳುಮೆ ಮಾಡೋದು. ನಂತರ ನಾವು ಗೊಬ್ಬರವನ್ನು ಏರಿಸ್ಬಿಡ್ತೀವಿ, ಕೊಟ್ಟಿಗೆ ಗೊಬ್ಬರನ ಎಲ್ಲ ಪುಟ್ಟಿಯಲ್ಲಿ ಒಂದೊಂದು ಪುಟ್ಟಿ ಬುಡಕ್ಕೆ ಹಾಕಿಬಿಟ್ರೆ ಆ ನಂತರ ಅವೆಲ್ಲ ಗೇಮೆ ಮಾಡ್ಕೊಂತ ಪೂರ್ತಿ ರೆಡಿ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಅದೇ ಬುಡಕ್ಕೆ ಬೀಳ್ತಾ ಇರ್ತದೆ ಮಣ್ಣು. ಬಿದ್ದಾಗ ಅದು ನೀರು ಡ್ರಿಪ್ಪನಿ ಬಿದ್ದಾಗ ಅದಕ್ಕೇನಾಗುತ್ತೆ, ನಿಧಾನವಾಗಿ ಪೋಷಕಾಂಶ ತಗೊಳ್ತದೆ. ತಗೊಂಡಾಗ ಅದು ಗೊಬ್ಬರದ್ದು ಸಾರಾಂಶದಲ್ಲಿ ಚೆನ್ನಾಗಿ ಬೆಳೆ ಬರುತ್ತೆ, ಮತ್ತೆ ಕಾಯಿನೂ ಚೆನ್ನಾಗಿ ಹಿಡಿದೈತೆ. ಇಟ್ಟಿದ್ದು ನಾವು ಒಂದೊಂದು ಸಾರಿ ಯಾವಾಗಲೂ 3 ವರ್ಷಕ್ಕೋ 4 ವರ್ಷಕ್ಕೋ ಒಂದ್ಸರಿ ಮಣ್ಣನ್ನು ಹೊರಮಣ್ಣು ಹಾಕ್ತೀವಿ, ಅದಕ್ಕೂ ಒಂದೊಂದು ಪುಟ್ಟಿ ಹಾಕ್ತೀವಿ ಎಲ್ಲ ಗಿಡಕ್ಕೆ, ಅದು ಗೊಬ್ಬರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗೇ ಇದಾವೆ. ಈಗ 1 ಎಕರೆಯಲ್ಲಿ ಎಷ್ಟು ಸಸಿ ನಾಟಿ ಮಾಡಿದ್ರೆ? 1 ಎಕರೆಯಲ್ಲಿ 600 ರಿಂದ 650 ಇಷ್ಟು ಸಸಿ ನಾನು ಇದ್ದಾವೆ. ಈಗ ಅಂತರ ಕಡಿಮೆ ಕೊಟ್ಟಿರೋದ್ರಿಂದ 600 ರಿಂದ 650 ಸಸಿಗಳು ಕೂತ್ಕೊಂಡಿದ್ದಾವೆ. 8-9 ದಾಯ ಕೊಟ್ಟಿದ್ರೆ ಸ್ವಲ್ಪ ಕಡಿಮೆ ಕೂತ್ಕೊಳ್ತಿದ್ದು. ಹೌದು, 9 ಆದ್ರೆ ಕಮ್ಮಿ ಆಗ್ತಿದ್ದೆ, 8 ಆಗಿರೋದ್ರಿಂದ ಅದರಲ್ಲಿ ಅಂತರ ನೋಡ್ಕೊಂಡು ಮಾಡೋದ್ರಲ್ಲಿ 50 ಗಿಡ ಡಿಫ್ರೆನ್ಸ್ ಬರುತ್ತೆ. ಈಗ 13 ವರ್ಷದ ಗಿಡಗಳಾಗಿರೋದ್ರಿಂದ ಗಿಡಗಳು ತುಂಬ ದೊಡ್ಡವು ಬೆಳೆದಿರ್ತವೆ. ಅದರೊಳಗಡೆ ಎಲ್ಲ ಅಂತರ ಬೆಳೆಗಳಾಗಿ ಕೆಲವು ರೈತರೆಲ್ಲ ವಿಳ್ಯದೆಲೆ, ಕಾಳುಮೆಣಸು ಇಂಥವೆಲ್ಲ ಬೆಳೀತಾರೆ, ನೀವೇನಾದರೂ ಬೆಳೀತಾ ಇದ್ರ? ಇಲ್ಲ, ನಾವಿನ್ನೂ ಅದು ಬೆಳೆದಿಲ್ಲ. ನಾನು ಶಿವಮೊಗ್ಗದಲ್ಲಿ ಹೋಗಿ ನಮ್ಮ ನೆಂಟರದೇ ಒಂದು ತೋಟ ನೋಡಿದ್ವಿ, ಅವರು ಅಡಿಕೆ ಗಿಡದಲ್ಲೇ ಒಂದು 10-6 ಗಿಡಗಳನ್ನ ಹಾಕಿದ್ದಾರೆ. ಅವರು ಮೆಣಸು ಹಾಕೊಂಡಿದ್ದಾರೆ, ಆಮೇಲೆ ಶುಂಠಿ ಇದೆ, ಏಲಕ್ಕಿ ಹಾಕಿದ್ದಾರೆ, ಮತ್ತೆ ಇನ್ನ ಒಂದು 4-5 ತಳಿಗಳು ಈ ಮಸಾಲೆ ಗಿಡಗಳು ಹಾಕಿದ್ದಾರೆ, ಅವೆಲ್ಲ ಹಾಕಿದ್ರು. ನಾವಿಲ್ಲಿ ನಾವು ಇದನ್ನ ಯಾಕೆ ಬೆಳಿಬಾರ್ದು ಅಂತ ಈಗ ಅನ್ಸಿದೆ. ಅವನ್ನ ತಂದು ಹಾಕ್ಬೇಕು. ಪಪ್ಪಾಯ ಹಾಕಿದ್ದಾರೆ, ಹಲಸು ಹಾಕಿದ್ದಾರೆ, ಪ್ರತಿಯೊಂದು ಗಿಡದ ಒಂದೊಂದು ಲೈನ್ಗೆ ಒಂದೊಂದು ಹಾಕಿದ್ದಾರೆ. ಬಹಳ ಚೆನ್ನಾಗೇ ಇತ್ತು ಅದು ನೋಡಿದಾಗ ನಮಗೆ. ಇಲ್ಲ, ಇದನ್ನ ಯಾಕೆ ನಾವು ಮಾಡಬಾರ್ದು ಅಂತ ಅನಿಸ್ತು. ಕೆಲವರು ವೆಲಿನ ಹಾಕೊಂಡಿದ್ದಾರೆ, ಇವನ್ನ ಹಾಕಿ ಎಲ್ಲ ಮೆಣಸುಗಳೆಲ್ಲ ಹಾಕಿ ಅದು ನೋಡಿದ್ವಿ. ಈಗ ಇಳುವರಿ ಎಲ್ಲ ಯಾವ ರೀತಿ ಬರ್ತಾ ಇದೆ ನಿಮಗೆ ಅಡಿಕೆ ತೋಟ? ಇಲ್ಲ, ನಮ್ಮಲ್ಲಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಹಳೆ ನೀರಾವರಿ ಇದು, ಹಳೆ ನೀರಾವರಿಯಿಂದ ನಮಗೆ 6 ಗೊನೆಯಿಂದ 7 ಗೊನೆವರೆಗೂ ಬರ್ತಾ ಇದೆ. ಒಂದು ಗಿಡಕ್ಕೆ ಏನಿಲ್ಲ ಅಂದ್ರು 8-10 ಕೆಜಿ ಬರೋಷ್ಟು ಕಾಯಿ ಬರ್ತಾ ಇದೆ. ಅಂದ್ರೆ ಆವರೇಜು ಒಂದ್ರಲ್ಲಿ ಜಾಸ್ತಿ ಆಗ್ಬೋದು, ಒಂದ್ರಲ್ಲಿ ಕಮ್ಮಿ ಆಗ್ಬೋದು, ಇಷ್ಟು ನಮ್ಗೆ ಕಾಯಿ ಅಂತ ಬರ್ತದೆ. ಈಗ ಹಸಿ ಅಡಿಕೆನೆ ಎಲ್ಲ ಕೊಟ್ಬಿಡ್ತೀವಿ 5,000 ರೂಪಾಯಿ 7,000 ರೂಪಾಯಿ ಕ್ವಿಂಟಲ್ ಅಂತಂದ್ರೆ, ಯಾಕೆ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡಬಾರ್ದು? ಮಾಡ್ಬೋದು. ನಾವು ಒಂದೇ ಒಂದು ವರ್ಷ ನಾವೇ ಮಾಡೋಣ ಅಂತಂದು 170 ಗಿಡ ಕರೆಕ್ಟ್ ಬಂದಿತ್ತು ಅವತ್ತು. 170 ಗಿಡದಲ್ಲಿ ನಾನೇ ಮಾಡಿ ನೋಡ್ಬೇಕು ಅಂತ ನಾವೇ ಬೇಯಿಸಿದ್ವಿ, ಸುಲಿಸಿ. ನಮ್ಮ ಕಡೆ ಸುಲಿಯೋರು ಇರಲಿಲ್ಲ, ನಮ್ಮ ಭಾಗದಲ್ಲಿ ಇನ್ನೂ ಅದು ಅನುಭವ ಇಲ್ಲ. ಅದಕ್ಕೇನು ಮಾಡಿದ್ವಿ, ಪಕ್ಕದ ಹಳ್ಳಿಗೆ ನೆಂಟರೂರಿಗೆ ಎಲ್ಲ ಕಡೆಗೂ ತಗೊಂಡೋಗಿ ಬೈಕಲ್ಲಿ ಆಟೋದಲ್ಲಿ ತಗೊಂಡೋಗಿ ಸುಲಿಸ್ಕೊಂಬಂದ್ವಿ. ಅದು ನಮ್ಗೆ ಶ್ರಮ ಆಯಿತು. ಆದ್ರೂ ಶ್ರಮ ಆದರೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಬೇಯಿಸಿ ನಾನು ಇಟ್ಕೊಂಡಿದ್ವಿ. ಇಟ್ಕೊಂಡು 1 ಕ್ವಿಂಟಲ್ ನಮಗೆ ಅಡಿಕೆ ಬೇಯಿಸಿದ್ದು ಸಿಕ್ತು. ಆಮೇಲೆ ಗೋಟು ಅಂತಕ್ಕಂಥದ್ದು ಅದು 1.5 ಕ್ವಿಂಟಲ್ ಆಯಿತು, ಅದರ ದುಡ್ಡು ಎಕ್ಸ್ಟ್ರಾ ಬಂತು. ಇಳುವರಿ ಭಾಳ ಚೆನ್ನಾಗಾಯ್ತಲ್ಲ ಅವತ್ತು. ನಾನು ಈ 2-3 ವರ್ಷ ಇಟ್ಕೊಂಡ್ರು ಅವತ್ತೇನು ತೂಕ ಇತ್ತು, 3ನೇ ವರ್ಷನೂ ಅದೇ ತೂಕ ಬಂದಿತ್ತು. ನಾವು ಅಲ್ಲಿಗೂ ಮಾರ್ಕೆಟಿಗೆ ತೊಗೊಂಡೋಗಿ ಶ್ಯಾಂಪಲ್ ತರುತ್ತೆ, ಇದೇ ಅಡಿಕೆ ಇರೋದಾದರೆ ನಿಮಗೆ ಇನ್ನೂ 100 ರೂಪಾಯಿ ಹೆಚ್ಚಾಗಿ ಹಾಕ್ಕೊಡ್ತೀನಿ ಅಂತ ಅಂದ್ರಲ್ಲಿ ಮಾರ್ಕೆಟಲ್ಲಿ. ಆಗ ನಾನು ಪರವಾಗಿಲ್ಲ, ನಮ್ಮ ತೂಕ ಹೋಗಿಲ್ಲಲ್ಲ ಇದು ಅಂದರೆ ಕರೆಕ್ಟಾಗಿ ಬೇಯಿಸಿ ಭಾಳ ಅನುಭವದಲ್ಲಿ ನಾವು ಮಾಡಿದ್ವಿ. ಒಳ್ಳೆ 3 ವರ್ಷಕ್ಕಾದ್ರೂ ಅವತ್ತು 46,000 ರೂಪಾಯಿ ರೇಟ್ ಸಿಕ್ಕಿತ್ತು ನಮಗೆ, ಚೆನ್ನಾಗಾಯ್ತು. ಅದರಿಂದ ನಾವು ಮಾಡೋದೇ ಒಳ್ಳೇದು ಅಂತ ಅನ್ನಿಸ್ತು. ಈಗ ನಮ್ಗೇನಾಯಿದೆ, ಮಿಷಿನ್ಗಳು ಬಂದಿರೋದ್ರಿಂದ ಮಿಷಿನ್ ತರಿಸ್ಬೇಕು ಅಂತ ಈಗ ಅನ್ನಿಸ್ತಾ ಇತ್ತು. ತರಿಸಿ ನಾವೇ ಮಾಡೋಣ. ನಮ್ಮ ಕಡೆ ಊರಲ್ಲೂ ಜಾಸ್ತಿ ಆಯ್ತು ಈಗ ಅಡಿಕೆ, ಎಲ್ಲನೂ ಅಡಿಕೆ ಬೆಳೆಸ್ತಾ ಇದ್ದಾರೆ. ಅದರಿಂದ ನಾವೇ ಮಾಡೋಣ ಅಂತ ಇನ್ನು ಮುಂದೆ ಯೋಜನೆ ಇದೆ ನಮ್ಮದು. ಈಗ ಆಗಿದ್ರೆ ಈ ಅಡಿಕೆ ಎಲ್ಲ ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಈಗ ಇರತಕ್ಕಂಥ ಇದಕ್ಕೆ ಗೊಬ್ಬರ, ಈಗ 4 ಲೋಡ್ ಗೊಬ್ಬರ ಬೇಕು. 1 ಲೋಡ್ಗೆ 6,000 ರೂಪಾಯಿ ಇದೆ ನಮ್ಮ ಟ್ರ್ಯಾಕ್ಟ್ರಿಯಲ್ಲಿ, ಸುಮ್ಮನೆ ಹಂಗೆ ಬಾಡಿಯಲ್ಲಿ ತುಂಬಿಕೊಳ್ಳೋದು. ಆಗ 4 ಲೋಡು ಅಂದರೆ 24,000 ರೂಪಾಯಿ ಆಗ್ತದೆ ಟ್ರ್ಯಾಕ್ಟ್ರಿ ಬಾಡಿಗೆ, ಅದು ಒಂದು 3,000 ಬೀಳ್ತೈತೆ. ಎಲ್ಲ ಸೇರಿಸಿ ಎಲ್ಲ ಲೇಬರ್ದು ಎಲ್ಲ ಸೇರಿಸಿ ಒಂದು 50,000 ರೂಪಾಯಿದೊಳಗೆ ಖರ್ಚು ಬರುತ್ತೆ. ಎಷ್ಟು ಆದಾಯ ಬರುತ್ತೆ ನಿಮ್ಗೆ ವರ್ಷಕ್ಕೆ? ಆದಾಯ ಅಂದರೆ ನಮಗೀಗ 4,25,000 ಬಂದಿತ್ತು ಹೋದ ವರ್ಷ, ಈ ಸರಿ 5 ಲಕ್ಷ ಆಗುತ್ತೆ ಅಂತ ಅವರೇ ಹೇಳ್ತಿದ್ದಾರೆ. ಏನು ಇನ್ನೂ ಇಂಪ್ರೂವ್ ಆಗ್ತೈತಲ್ಲ ಅಂತ. ಒಂದು 4-5 ಲಕ್ಷ ಉಳಿತಾಯ ಲಾಭ ಬರುತ್ತೆ. ಲಾಭ ಬರ್ತದೆ, ಬರ್ತಾ ಇದೆ. ಈಗ ಅದ್ರ ಜೊತೆಗೆ ತೆಂಗು ಸುತ್ತ ಬಾರ್ಡ್ರಿಗೆ ಹಾಕಿದೀವಿ ಅಂತ ಅಂದರೆ ಅವು ತೆಂಗು ಆಗಲೇ ಫಸಲಿಗೆ ಬಂದಿದೆಯಾ? ತೆಂಗು ಬರ್ತಾ ಇದ್ದಾವೆ, ಈಗ ಬರ್ತಾ ಇದ್ದಾವೆ, ಅವು ಈಗ ಗೊನೆಗಳೆಲ್ಲ ಹೊಡೆದಿದ್ದಾವೆ, ಅವು ಬರ್ತಾವೆ. ಈಗ ಕೆಲವೊಂದು ಬಂದಿದ್ದಾವೆ, ಅವು ಏನೋ ಮನೆಗೆಲ್ಲ ಬೆಳೆಸ್ಕೊಂಡಿದ್ವಿ, ಏನೋ ಹೆಚ್ಚಾದ ಸ್ವಲ್ಪ ಕೊಡ್ತಿದ್ವಿ ಅಷ್ಟೇ. ಮತ್ತೆ ಈ ಕೃಷಿ ಜೊತೆಗೆ ಉಪಕಸಬು ಮಾಡ್ತೀವಿ ಅಂತಂದ್ರೆ ಏನೇನು ಉಪಕಸಬು ಮಾಡ್ತೀರ? ನಾವು ಈಗ ಹಸುಗಳಿದಾವೆ ನಮ್ಮ, ಒಂದು 4 ಹಸು ಇದ್ದಾವೆ, ಈ ಕರು 2 ಹಸುಗಳು 2 ಇದ್ದಾವೆ. ಅದರಲ್ಲಿ ನಾವು ಇನ್ನೇ ನಿಮ್ಮ ಜಮೀನಲ್ಲಿ ಹುಲ್ಲಿರುತ್ತೆ ಮೇಯಿಸ್ಕೊಂಡು ಬರ್ತೀವಿ, ನಾವು ಬೆದ್ಲಲ್ಲಿ ಶೇಂಗಾ ಅದೆಲ್ಲ ಹಾಕಿರ್ತೀವಿ, ಆಮೇಲೆ ಸ್ವಲ್ಪ ರಾಗಿನೋ ಬೇರೆ ಜೋಳ ಅದೆಲ್ಲ ಹಾಕಿರ್ತೀವಿ. ಅದನ್ನು ಇಂದ ಮೇವು ವೇಸ್ಟ್ ಆಗಬಾರ್ದಲ್ಲ, ಹಸುಗಳಿದ್ರೆ ನಮಗೆ ಗೊಬ್ಬರ ಆಗ್ತೈತೆ, ಕೊಟ್ಟಿಗೆ ಗೊಬ್ಬರ, ಅದೊಂದು ಉಪಯೋಗ ಆಗುತ್ತೆ. ನಮಗೆ ಹಾಲು ಸ್ವಲ್ಪ ಸಿಗುತ್ತೆ, ತಿಂಗಳ ತಿಂಗಳ ನಮ್ಗೆ ಖರ್ಚಿಗೂ ಸ್ವಲ್ಪ ಆಗ್ತದಲ್ಲ ಅಂತ ಹಸುಗಳು ಸಾಕೊಂಡಿದ್ದೀವಿ. ಈ ನಾಟಿ ಹಸುಗಳೇನು ಮಿಶ್ರ ತಳಿ ಹಸುಗಳು ಸಾಕಾಣಿಕೆ ಮಾಡಿ? ಫಸ್ಟು ನಾವು ನಾಟಿ ತಳಿನೇ ನಾವು ಇಟ್ಕೊಂಡಿದ್ದು, ಅದರಿಂದ ಕ್ರಾಸ್ ಬ್ರೀಡಿಂಗ್ ಇವರೇ ಹಾಸ್ಪಿಟ್ಲ್ ಅವ್ರು ಇದು ಮಾಡಿಬಿಟ್ಟು ಈಗ ಮಿಶ್ರ ತಳಿ ಆಗಿದೆ. ಎಚ್ ಎಫ್ ಇದೆ, ಜೆರ್ಸಿನೂ ಇದೆ. ಅದು ನಮ್ಮ ಹಸುಗಳಿಂದಲೇ ಸುಮಾರು ಒಂದು 15 ಹಸುಗಳು ನಾವೇ ಮಾರಾಟ ಮಾಡಿ ಇವನ್ನ ನಮ್ಮ ಮನೆಯಲ್ಲಿರ್ತಕ್ಕಂಥವನ್ನೇ ನಾವು ಬೆಳೆಸ್ಕೊಂಡಿದ್ದೀವಿ, ನಾವು ಎಲ್ಲೂ ತಂದಿಲ್ಲ, ಅವನ್ನೇ ನಾವು ಕಾಪಾಡ್ಕೊಂಡು ಉಳಿಸ್ಕೊಂಡಿದ್ದೀವಿ. ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತೆ? ಈಗ ಒಂದು ಹಸು ಅಂದರೆ ಇದ್ರ 5-6 ಲೀಟ್ರ್ ಕೊಡ್ತದೆ. ಅದು ನಾವು ಹೆಂಗೆ ಮೇವು ತಿನ್ನಿಸ್ತೀವೋ ಆ ರೀತಿ 2 ಲೀಟ್ರ್ ಹೆಚ್ಚಾಗುತ್ತದೆ, ಮೇವು ಇಲ್ದಾಗ ಸ್ವಲ್ಪ ಕಮ್ಮಿ ಆಗ್ತೈತೆ. ಈಗ ನಾವು ಭೂಸ ಅದೆಲ್ಲ ಕೊಟ್ಕೊಂಡ್ರೆ ಅನುಕೂಲ ಆಗ್ತೈತೆ. ನಮ್ಮದು ಒಂದಿಷ್ಟು ಫ್ಲವರ್ ಮಿಲ್ ಇರೋದ್ರಿಂದ ಅದನ್ನು ನಮ್ಗೆ ಇಟ್ಟು ಸ್ವಲ್ಪ ಸಿಗ್ತದೆ, ನಾವೇ ಭೂಸ ಮಾಡ್ಕೊಂಡು ಹಾಕ್ತೀವಿ. ಅದರಿಂದ ನಮಗೆ ಹೊರಗಡೆ ಏನು ಭೂಸ ತರೋದಿಲ್ಲ. ಮೇವು ಮೊದಲು ಭೂಸ ಹಾಕೋದಕ್ಕೆ ನಾನು ಅನುಭವ ತಗೊಂಡಂಗೆ ಭೂಸ ಎಷ್ಟಿರ್ಬೇಕು ಅಷ್ಟೇ, ಸ್ವಲ್ಪ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು ಅಷ್ಟೇ. ನಮಗೆ ಮೇವು ಏನಿದೆ ಈ ನೇಪಿಯರ್ ಇರ್ಬೋದು ಅಥವಾ ಬೇರೆ ದಿನ ಯಾವುದಾದ್ರೂ ನಾವು ಕುದುರೆ ಮಸಾಲನೂ ಹಾಕ್ತಾರೆ ಕೆಲವರು, ಒಣ ಹುಲ್ಲು ಹಾಕ್ತಾರೆ, ಸೆಪ್ಪೆ, ಆಮೇಲೆ ಸೆಪ್ಪೆ ಅಂದರೆ ಇದೇ ಜೋಳ, ಜೋಳದ್ದು ರಾಗಿ ಕಡ್ಡಿದ್ದು ಇದೆಲ್ಲ ಇರ್ತದೆ, ಅವೆಲ್ಲ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ಹಾಲು ಚೆನ್ನಾಗಿ ಇಂಪ್ರೂವ್ ಬರುತ್ತೆ. ಮತ್ತು ಡೈರಿಗೆ ಹಾಕಿದಾಗ ಡೈರಿ ಅಲ್ಲಿ ಡಿಗ್ರಿನೂ ಬರ್ತವೆ. ಈಗ ನಾವು ಬರೀ ಒಂದೇ ಥರ ಮೇವು ಹಾಕಿದಾಗ ಡಿಗ್ರಿ ಬರೋದಿಲ್ಲ, ವಾಪಸ್ ಕಳಿಸ್ತಾರೆ, ಆಗ ನಾವು ಹಾಲು ಕರೆದಿದ್ದಕ್ಕೂ ಉಪಯೋಗ ಆಗೋದಿಲ್ಲ. ಅದರಿಂದ ಮಿಶ್ರವಾಗಿ ನಾವು ಏನು ನಾವೀಗ ಊಟ ಮಾಡುವಾಗ ಮುದ್ದೆ ಅನ್ನ ಸಾರು ಹಂಗೆ ಊಟ ಮಾಡ್ತೀವೋ, ತಿಂಡಿ ಅಂತ ಹೆಂಗೆ ತಗೊಂತೀವೋ, ಹಂಗೆ ದನಗಳಿಗೂ ಒಂದೇ ಥರ ಮೇವು ಹಾಕ್ದಂಗೆ ಸ್ವಲ್ಪ ವಿಧ ವಿಧವಾಗಿ ಬೇರೆ ಬೇರೆನೂ ಅವ್ರಿಗೆ ಕೊಡಬೇಕು, ಕೊಟ್ಟು ಅವು ಒಳ್ಳೆ ರುಚಿಕರವಾಗಿ ತಿಂತಾವೆ, ಒಂದೇ ಥರ ಹಾಕಿದ್ರೆ ಅವಕ್ಕೂ ಬೇಜಾರು. ಅದರಿಂದ ಮೇವು ಹೊರಗಡೆ ಮೇದ್ಕೊಂಬರೋದೇ ಅನುಕೂಲ, ಅದು ಒಳ್ಳೆ ಫ್ರೆಶ್ ಹಾಲು. ನಾವು ಈಗ ಹೊರಗಡೆ ಇಲ್ಲೆಲ್ಲ ಪ್ಯಾಕೆಟ್ ಹಾಲು ಅವೆಲ್ಲ ನಮಗೆ ಕುಡಿದ್ರೆ ಹಿಡಿಸಲ್ಲ ನಾವು, ಯಾಕೆಂದರೆ ಫ್ರೆಶ್ ಆಗಿರೋ ಹಾಲೇ ನಾವು ತಾವು ಬಳಸ್ತಿರ್ತೀವಿ, ಅದೇ ನಮ್ಗೆ ಅಲ್ಲೇ ಚೆನ್ನಾಗಿ ನಿಗೆ ಇರ್ತೈತೆ. ಹೊರಗಡೆ ಇಲ್ಲನಾದ್ರೂ ಟೌನ್ಗೆ ಹೋದರೆ ಹುಳಿ ಹಾಲು, ಅದು ನಮಗೆ ಕಾಫಿನೂ ಹುಳಿ, ಅದು ಕುಡಿಯೋಕ್ಕೂ ಬರೋದಿಲ್ಲ, ಸಮಾಧಾನ ಅನಿಸಲ್ಲ ನಮ್ಗೆ, ಅಲ್ಲೇ ಟೇಸ್ಟ್ ಹೊರಟಾಗಿ ಇರ್ತೈತೆ. ಅವರು ದಿನ ಕುಡಿದ್ರಿಗೆ ಅವ್ರಿಗೆ ಉಪಯೋಗ ಅನಿಸುತ್ತೆ. ಹಂಗೆ ನಾವು ಬೆಳೆದ ಕರೆದು ನಾವು ಹಾಲು ಕುಡಿದದ್ದು ನಮಗೆ ಒಳ್ಳೆ ತೃಪ್ತಿಕರವಾಗಿ ಇರ್ತೈತೆ. ಒಟ್ಟಾರೆಯಾಗಿ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀರಾ, ಜೊತೆಗೆ ಉಪಕಸಬುಗಳು ಹೈನುಗಾರಿಕೆ ಮಾಡ್ತೀರಾ, ಫ್ಲೋರ್ ಮಿಲ್ ಐತೆ, ಇವೆಲ್ಲ ಒಟ್ಟಾರೆಯಾಗಿ ಸಂತೋಷ ನೆಮ್ಮದಿ ತಂದುಕೊಟ್ಟಿದೆಯಾ ಕೃಷಿ ಬದುಕು? ಅದು ತಂದಿದೆ, ಏ ಅದರಲ್ಲೇನು ನಮಗೇನು 2 ಮಾತಿಲ್ಲ. ಏಕೆಂದರೆ ನಾವು ಶ್ರಮ ಬೀಳ್ತೀವಿ, ಒಳ್ಳೆ ಗಾಳಿ ಕುಡ್ಕೊಂಡು ನಮ್ಮ ಜಮೀನು ನಮ್ಮ ಬದುಕು ಬೇರೆ ದುಡಿಮೆ ಇರೋದಿಲ್ಲಲ್ಲ, ಅದರಿಂದ ನಾವು ಇದನ್ನೇ ಕಸಬು ಮಾಡಲೇಬೇಕು. ಮಾಡಿದಾಗಲೇ ನಮಗೇನಾದರೂ ನಮ್ಮ ಮನೆತನಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಮಕ್ಕಳು ಮರಿ ಇನ್ಮೇಲೆ ಓದಿಸ್ಬೇಕು, ಇವೆಲ್ಲವಕ್ಕೂ ದುಡಿಮೆ ಬೇಕು ಅಂದಾಗ ನಮ್ಗೆ ಯಾರು ಕೊಡ್ತಾರೆ? ಕೃಷಿನೇ ಅನುಭವಿಸ್ಕೊಂಡು ನಾವು ಮಾಡ್ಕೋಬೇಕಲ್ಲ, ಅದರಲ್ಲೇ ಉತ್ಪಾದನೆ ಮಾಡ್ಕೋಬೇಕು. ಮಾಡ್ಕೊಂಡು ಇಷ್ಟೆಲ್ಲ ನಾವು ಅನುಭವಿಸ್ಕೊಂಡು ನಾವೇನು ಶ್ರೀಮಂತರಲ್ಲ, ಏನಿಲ್ಲ, ಬಡತನದಲ್ಲೇ ನೆಮ್ಮದಿಯಾಗಿ ಜೀವನ ಕಳೀತಾ ಇದ್ವಿ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಗೆ 2 ಮಕ್ಕಳಿದ್ದಾರೆ. ಮಕ್ಕಳು ಏನಾದರೂ ಕೃಷಿ ಬದುಕು ಸಹಾಯ ಮಾಡ್ತಾರ? ಮಾಡ್ತಾರೆ, ಈಗ ನಮ್ಮ ಹಿರಿಯ ಮಗ ಅವನ ಎಲ್ಲ ವ್ಯವಸಾಯದ ನೋಡ್ಕೊಳ್ಳೋದು, ಕಿರಿಯನು ಅವನು ಬೆಂಗಳೂರಲ್ಲಿದ್ದಾನೆ, ಅಲ್ಲಿ ನೌಕರಿಗೆ ಅಂತ ಸೇರ್ಕೊಂಡು ಒಂದು BCOM ಆಗಿದೆ, ಅದು ಮಾಡ್ಕೊಂಡಿದ್ದಾರೆ, ಅಲ್ಲಿ ಸಿ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಲಾಭ ಅಲ್ಲ ಅಂತ ಅಂದರೆ ಇದೇನಿದೆ ಅಂದರೆ ಈಗ ವಿದ್ಯಾಭ್ಯಾಸ ಮಾಡ್ತಾರೆ, ವಿದ್ಯಾಭ್ಯಾಸದಲ್ಲಿ ಈ ವಿದ್ಯಾಭ್ಯಾಸದಾಗ ಏನು ಲಾಭ ಇಲ್ಲ ಅಂತ ಅಂದಾಗ್ರೆ ಅಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಚೆನ್ನಾಗಿ ಓದೋರು ಚೆನ್ನಾಗಿ ಮಾರ್ಕ್ಸ್ ತೆಗೆದವ್ರಿಗೆ ಅವರಿಗೆ ಉಪಯೋಗ ಅಂತೂ ಐತೆ, ಸರ್ಕಾರದಲ್ಲೂ ಮಾನ್ಯತೆ ಇದೆ, ಹೊರಗಡೆ ಎಲ್ಲೋದ್ರೂ ನೌಕರಿ ಕೊಡಲಿಕ್ಕೂ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಫೇಲ್ ಆಗಿರೋರಿಗೆ ಅಥವಾ ಜಸ್ಟ್ ಪಾಸ್ ಆಗಿರೋರಿಗೆ ಯಾವುದೂ ಸಿಗಲ್ಲ. ಅದೇ ರೀತಿ ಇದು ವ್ಯವಸಾಯನೂ ಅಷ್ಟೇ, ನಾವು ಏನು ಇಂಟ್ರೆಸ್ಟ್ ಕೊಟ್ಟು ನಾವು ಇದು ಮಾಡಬೇಕು, ಹಿಂಗೆ ಬೆಳಿಬೇಕು, ನಮ್ಮ ಭೂಮಿ ಹೆಂಗಿದೆ, ನಮ್ಮ ಭೂಮಿ ತಾಕತ್ತೆ ಹೇಗಿದೆ, ನಾನೇನು ಮಾಡಿದ್ದೀನಿ ಭೂಮಿಗೆ ಅಂತಕ್ಕಂಥ ತಿಳಿದು ಮಾಡಿದರೆ ಅದು ಆದಾಯ ಕೊಟ್ಟೆ ಕೊಡುತ್ತೆ. ಈಗ ದಾಳಿಂಬೆ ಬೆಳೆದಾರೆ, ಈ 15-20 ಲಕ್ಷ-30 ಲಕ್ಷ ಬೆಳೆದಾರೆ, ಯಾವ ನೌಕರಿಯರು ಕೊಡ್ತಾರೆ? ಯಾರು ಕೊಡಲ್ಲ. ಈರುಳ್ಳಿ ಬೆಳೆದ್ರು, ಮೊನ್ನೆ ರೇಟ್ ಆಯಿತು, ಎಷ್ಟು ದುಡ್ಡು ಮಾಡಿದ್ರು, 100,000 ತಗೊಂಬಂದ್ರು ಎಲ್ಲನ ಬೆಳೆನೆ. ಪಪ್ಪಾಯಿ ಬೆಳೆದ್ರು, ಅದರಲ್ಲಿ ತಂದಿದ್ದಾರೆ. ಒಟ್ಟಾರೆಯಾಗಿ ಶ್ರದ್ಧೆ ಆಸಕ್ತಿಯಿಂದ ಮಾಡಿದ್ರೆ, ಶ್ರದ್ಧೆ ಆಸಕ್ತಿ ಇಲ್ಲದ್ದು ಯಾವ ಕೆಲಸನೂ ಆಗಲ್ಲ. ಯಾವ್ದು ಯಾವ ನೌಕರಿಗೆ ಹೋದ್ರು ಅಷ್ಟೇ, ಯಾವ ವ್ಯವಸಾಯ ಮಾಡಿದ್ರು ಅಷ್ಟೇ, ಬಿಸಿನೆಸ್ ಮಾಡಿದ್ರು ಅಷ್ಟೇ. ಬಿಸಿನೆಸ್ ಮಾಡೋರೇನು ಎಲ್ಲರೂ ಸಹಕಾರ ಆಗಿಲ್ಲ, ಯಾರೋ ಒಬ್ಬರು ಆಸಕ್ತಿಯಿಂದ ಮಾಡಿರ್ತಾರೆ, ಇಂಟ್ರೆಸ್ಟ್ ಆಗಿ. ಆಸಕ್ತಿ ಇಲ್ದರೂ ಸುಮ್ಮನೆ ಕುತ್ಕೊಂಡು ನೋಡ್ತಿರ್ತಾರೆ ಅಷ್ಟೇ, ಅವ್ರಿಗೂ ಆದಾಯ ಇಲ್ಲ. ಇಲ್ಲಿ ಆದಾಯ ಇಲ್ಲ ಕೃಷಿಯಲ್ಲಿ ಅನ್ನೋರಿಗೇನು ಬೇಸರ? ಬೇಸರ ಪಟ್ಕೊಂಡ್ರೆ ಯಾವುದೂ ಆಗಲ್ಲ. ಕೃಷಿಯಿಂದ ಮಾಡಿದರೆ ಕೃಷಿ, ಕೃಷಿಯಿಂದ ಮಾಡಲಿಲ್ಲ ಅಂದರೆ ಕೃಷಿ ಇಲ್ಲ. ಇಷ್ಟೇ ಇದು ಅರ್ಥ, ಇದರ ಸೂತ್ರನೇ. ವೆಂಕಟಸ್ವಾಮಿಯವರೇ, ಆಗಿದ್ರೆ ಈ ಕಾರ್ಯಕ್ರಮ ಕೇಳಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನಮ್ಮೂರಲ್ಲಿ ಬಂದು ನೋಡ್ಬೋದು ಅಥವಾ ಫೋನಲ್ಲಿ ತಿಳ್ಕೊಬೋದು. ನಮ್ಮ ನಂಬರು 7975735317 ಈ ನಂಬರ್ಗೆ ಸಂಪರ್ಕ ಮಾಡಿದರೆ ನಾವು ತಿಳಿಸ್ಬೋದು. ರೈತ ಬಾಂಧವರೇ, ಇದು ಹಿರಿಯೂರು ತಾಲೂಕು ಹರಿಯಬ್ಬೆ ಪಾಳ್ಯ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ ಕೆ ವೆಂಕಟಸ್ವಾಮಿ ಅವರ ಮೊಬೈಲ್ ಸಂಖ್ಯೆ 7975573317. ಬಹಳ ಸಂತೋಷ ವೆಂಕಟಸ್ವಾಮಿ ಅವರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಹರಿಯಬ್ಬೆಪಾಳ್ಯ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್ ಕೆ ವೆಂಕಟಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೊಂದು ಪ್ರಕಟಣೆ. ಮುಸುಕಿನ ಜೋಳದಲ್ಲಿ ಸೈನಿಕ ಹುಳು ಅಂದರೆ ಲದ್ದೆ ಹುಳುವಿನ ನಿರ್ವಹಣೆ, ಇದರ ಹಾನಿಯ ಲಕ್ಷಣಗಳು ಈ ರೀತಿ ಇವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಮುಸುಕಿನ ಜೋಳದಲ್ಲಿ ಸೈನಿಕ ಹುಳು ಅಂದರೆ ಲದ್ದಿ ಹುಳುವಿನ ಬಾಧೆ ಕಾಣಿಸಿಕೊಂಡಿದ್ದು, ಹುಳುಗಳು ಎಲೆಗಳನ್ನು ಕೆರೆದು ತಿನ್ನುವುದರಿಂದ ನೀಳವಾದ ಚಿಂದಿಯಂತಾದ ರಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ಎಲೆ ಸುಳಿಯನ್ನು ತಿಂದು ಹಾಳು ಮಾಡುತ್ತವೆ. ಆ ಸುಳಿಯಲ್ಲಿ ತೇವದಿಂದ ಕೂಡಿದ ಕಂದು ಬಣ್ಣದ ಹಿಕ್ಕೆಗಳನ್ನು ಕಾಣಬಹುದು. ಇದರ ನಿರ್ವಹಣಾ ಕ್ರಮಗಳು ಈ ರೀತಿ ಇವೆ. ಮೊಟ್ಟೆಗಳ ಗುಂಪು ಹಾಗೂ ಮೊದಲ ಹಂತದ ಮರಿಗಳಿರುವ ಎಲೆಗಳನ್ನು ಕಿತ್ತು ನಾಶಪಡಿಸಬೇಕು. ಹೊಲದಲ್ಲಿ ಅಲ್ಲಲ್ಲಿ ಕವಲೊಡೆದ ರೆಂಬೆಗಳನ್ನು ನೆಟ್ಟು ಪಕ್ಷಿಗಳನ್ನು ಆಕರ್ಷಿಸಬೇಕು. ಮೊಟ್ಟೆಗಳ ಪರತಂತ್ರ ಜೀವಿಯಾದ ಟ್ರೈಕೋಗ್ರಾಮ ಫ್ರೀಟಿಯೋಸಮ್ ಅನ್ನು ಎಕರೆಗೆ 50,000 ಮೊಟ್ಟೆಗಳಂತೆ ನಿರ್ಧರಿತ ಅಂತರದಲ್ಲಿ ಬಿಡಬೇಕು. ಲದ್ದಿ ಹುಳುವಿನಿಂದ ಶೇಕಡ 10% ಹಾನಿಯಾಗಿದ್ದಲ್ಲಿ ಶೇಕಡ 5% ಬೇವಿನ ಕಷಾಯ ಅಂದರೆ ಅಜಾಡಿರೆಕ್ಟಿನ್ 1500 PPM ಅನ್ನು 5 ಮಿಲಿಲೀಟರ್ ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಶೇಕಡ 20% ಹಾನಿಯಾಗಿದ್ದಲ್ಲಿ 0.4 gram ಯಮಾಮೆಕ್ಟಿನ್ ಬೆಂಜೋಯೇಟ್ 5% SG ಅಥವಾ 0.3 milliliter ಸ್ಪ್ಲೈನೋಸಾಡ್ 4 SC ಅಥವಾ 2 gram ಥಯೋಡಿಕಾರ್ಬ್ ಇದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ತಿಳಿಸಿದೆ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನ 8 July ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ಕಾರ್ಯಕ್ರಮ ವೇಗಿಲೆ ಮಿಡಿತ. ನಮಸ್ಕಾರ ರೈತ ಬಾಂಧವರೇ. ಸೊ ನಾನು ಡಾಕ್ಟರ್ ಗಣೇಶ ಆಲಿಕಟ್ಟೆ ಅಂತ. ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಪ್ರಮುಖವಾಗಿ ಬೆಳೀತಕ್ಕಂಥ ಒಂದು ಹೂವಿನ ಬೆಳೆ ಆದಂತಹ ಸೇವಂತಿ ಬೆಳೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಕೀಟಗಳು ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೇವಂತಿಯಲ್ಲಿ ನಾಟಿ ಮಾಡಿದ ಮೇಲೆ ಒಂದು ತಿಂಗಳ ಮೇಲೆ ಮೊದಲನೇದಾಗಿ ಎಪಿಡ್ಸ್ ಅಂತ ಏನಂತೀವಿ ಸಸ್ಯಹೀನ ಬಾಧೆ ಪ್ರಾರಂಭವಾಗ್ತದೆ. ಸೊ ಇದರಲ್ಲಿ ಸುಮಾರು 2-3 ವಿವಿಧ ರೀತಿಯಾದಂಥ ಪ್ರಭೇದಗಳು ಸೇವಂತಿ ಬೆಳೆಯಲ್ಲಿ ಬಾಧೆಯನ್ನು ಉಂಟು ಮಾಡ್ತವೆ. ಸೊ ಈ ಪ್ರೌಢ ಹಂತದ ಮತ್ತು ಅಪ್ಸರೆ ಈ ಸಸ್ಯಹೀನಗಳು ಕುಡಿ ಮತ್ತು ಎಲೆಯ ಕೆಳಭಾಗದಲ್ಲಿ ಸಣ್ಣ ಸಣ್ಣ ಮೇಲಿನ ತುದಿಯಲ್ಲಿ ಬರತಕ್ಕಂಥ ಎಲೆಗಳು ಮತ್ತೆ ಕುಡಿಯ ಮೇಲ್ಭಾಗದಲ್ಲಿ ಕುತ್ಕೊಂಡ್ಬಿಟ್ಟು ರಸವನ್ನು ಹೀರ್ತಾವ. ಸೊ ರಸವನ್ನು ಹೀರೋದ್ರಿಂದ ಸೊ ಎಲೆಗಳು ಕ್ರಮೇಣವಾಗಿ ಹಲಗಡೆ ಬಣ್ಣಕ್ಕೆ ತಿರುಗಿ ಎಲೆಗಳು ಮುದುರ್ಕೊಂಡ್ಬಿಟ್ಟು ಸಣ್ಣ ಗಿಡದಿದ್ದಾಗಿದ್ದಾಗ ಇದು ಬಾಧೆ ಏನಾದ್ರು ಕಂಡು ಬಂದಲ್ಲಿ ಇದರ ಗಣನೀಯ ಪ್ರಮಾಣದಲ್ಲಿ ನೀವು ಬೆಳವಣಿಗೆ ಕುಂಠಿತವಾಗುವುದನ್ನು ಕಾಣಬಹುದು. ಮತ್ತೆ ಇದಲ್ಲದೇ ಅಂಟು ದ್ರವವನ್ನು ಇವು ಸ್ರಹಿಸೋದ್ರಿಂದ ಇದರ ಮೇಲೆ ಕಪ್ಪು ಬಣ್ಣದ ಈ ಬೂಸ್ಟು ಬೆಳವಣಿಗೆ ಆಗಿರುವುದನ್ನು ನೀವು ಕೂಡ ಗಮನಿಸಬಹುದು. ನಂತರ ಎಪಿಡ್ ಸಸ್ಯವನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಈ ಹಳದಿ ಬಣ್ಣದ ಅಂಟು ಬಲೆಗಳನ್ನು ನಿಲ್ಲಿಸಬೇಕು. ಪ್ರತಿ ಒಂದು ಎಕರೆಗೆ 8-10 ಹಳದಿ ಬಣ್ಣದ ಬಲೆಗಳನ್ನು. ಸೊ ಈ ರೀತಿ ಮಾಡೋದ್ರಿಂದ ಸುಮಾರು ನೀವು 60-70% ಇವುಗಳ ಸಂಖ್ಯೆಯನ್ನು ನೀವು ನಿಯಂತ್ರಣದಲ್ಲಿ ಇಡಬಹುದು. ಸೊ ನಂತರ ಈ ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕ ಆದಂತಹ ಡೈಮಿಥೇಟ್ ಇರ್ಬೋದು, ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನ 1.5 ರಿಂದ 1.7 ಮಿಲಿಲೀಟರ್ ಅನಂತೆ ಸಿಂಪಡಣೆ ಮಾಡಬೇಕು. ನಂತರ ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಇಮಿಡಾಕ್ರೋಪಿಡ್ ಇದನ್ನ ಪ್ರತಿ ಲೀಟರ್ ನೀರಿಗೆ 0.3-0.5 ಮಿಲಿಲೀಟರ್ ಸಿಂಪಡಣೆ ಮಾಡೋದ್ರಿಂದ ಇವುಗಳ ಬಾಧೆಯನ್ನು ನಿಯಂತ್ರಣದಲ್ಲಿಡ್ಬೋದು. ಸೊ ನಂತರ ಸೇವಂತಿಗೆ ಹೂ ಬಿಡಲಿಕ್ಕೆ ಪ್ರಾರಂಭವಾದ ತಕ್ಷಣನೇ ಬರತಕ್ಕಂಥ ಪ್ರಮುಖವಾದ ಒಂದು ಕೀಟ ಅಂತ ಅಂದ್ರೆ ಥ್ರಿಪ್ಸ್ ನುಸಿ. ಮೊಗ್ಗು ಆದ ತಕ್ಷಣ ಇದರ ಬಾಧೆ ಪ್ರಾರಂಭವಾಗ್ತದೆ. ಪ್ರಾರಂಭವಾಗಿ ಹೂ ಬಿಡೋ ಅದರ ಗಿಡದ ಪಿರಿಯಡ್ ಏನಿರುತ್ತೆ ಎಂಟೈರ್ ಅದು ಪೂರ್ವ ಸೀಸನ್ ವರೆಗೂ ಅದರ ಬಾಧೆ ಕಂಟಿನ್ಯೂ ಆಗಿರ್ತದೆ. ಸಣ್ಣ ಪ್ರಮಾಣದ ಈ ಥ್ರಿಪ್ಸ್ ನುಸಿಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಸುಮಾರಷ್ಟು ರೈತರಿಗೆ ಅವು ಗೊತ್ತಾಗೋದಿಲ್ಲ ಅದರ ಬಾಧೆ. ಸೊ ಅದ್ರ ಯಾವಾಗ ಒಂದು ಸಾರಿ ಅವು ಎಲೆಗಳ ರೆಕ್ಕೆಗಳ ಕೆಳಭಾಗದಲ್ಲಿ ಉತ್ಕೊಂಡ್ಬಿಟ್ಟು ಎಲ್ಲ ರಸವನ್ನು ಹೀರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲೆಗಳ ರೆಕ್ಕೆಗಳು ಬಿಳಿ ಬಣ್ಣಕ್ಕೆ ತಿರುಗಿ ನಂತರ ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗಿ ಹೂವಿನ ರೆಕ್ಕೆಗಳು ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ. ಈ ರೀತಿ ಬಾಧೆ ಏನಾದ್ರು ನಿಮಗೆ ಕಂಡು ಬಂದಲ್ಲಿ ಮೊದಲನೇದಾಗಿ ನೀವು ಥ್ರಿಪ್ಸ್ ನುಸಿ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಏನಿಲ್ಲ, ಒಂದು ಬಿಳಿ ಬಣ್ಣದ ಒಂದು ಪೇಪರ್ ಅನ್ನು ತಗೊಂಡ್ಬಿಟ್ಟು ಮೇಲೆ ಹಿಂಗ್ ಒಂದ್ಸರಿ ಹಿಂಗ್ ಬಡದ್ ಬಿಟ್ರೆ ಹೂವಿನ ಮೇಲೆ ಥ್ರಿಪ್ಸ್ ನುಸಿ ಅಪ್ಸರೆ ಮತ್ತು ಪ್ರೌಢ ಹಂತದ ಕೀಟಗಳೆಲ್ಲ ಪೇಪರ್ ಮೇಲೆ ಬಿದ್ದ್ಬಿಡ್ತವೆ ಕಂದು ಬಣ್ಣದು. ಸೊ ಆ ರೀತಿ ಬಾಧೆ ಏನಾದ್ರು ನೀವು ಕಂಡು ಬಂದ್ರೆ ತಕ್ಷಣ ಯಾವ್ದಾದ್ರು ಒಂದು ಅಂತರ್ವ್ಯಾಪಿ ಕೀಟನಾಶಕ ಇರ್ಬೋದು. ಮೊಟ್ಟ ಮೊದಲನೇದು ಏನಂದ್ರೆ ನೀವು ಹೂ ಬಿಡ್ಲಿಕ್ಕೆ ಪ್ರಾರಂಭ ಆದ ತಕ್ಷಣ ಸೇವಂತಿಗೆ ನೀಲಿ ಬಣ್ಣದ ಈ ಅಂಟಿನ ಬಲೆಗಳನ್ನು ನಿಲ್ಲಿಸಬೇಕು. ಎಲ್ಲ ಪ್ರೌಢ ಹಂತದ ಕೀಟಗಳು ಅವು ನೀಲಿ ಬಣ್ಣ ಅಂದ್ರೆ ಅವಕ್ಕೆ ಫುಲ್ಲು ಆಕರ್ಷಿತ ಆಗಿ ಅವೆಲ್ಲ ಬಂದು ಅಂಟಿನ ಬಲೆಗೆ ಅಂಟ್ಕೊಂಡ್ಬಿಡ್ತವೆ. ನಂತರ ಅದರ ಜೊತೆಗೆ ನೀವು ಯಾವ್ದಾದ್ರು ಒಂದು ಅಂತರ್ವ್ಯಾಪಿ ಕೀಟನಾಶಕ ಡೈಮಿಥೇಟ್ ಇರ್ಬೋದು ಅಥವಾ ಈ ಹೊಸ ಗುಂಪಿನ ಕೀಟನಾಶಕ ಇಮಿಡಾಕ್ಲೋಪ್ರಿಡ್ ಇರ್ಬೋದು ಅಥವಾ ಸ್ಟಾಂಪ್ರಿಡ್ ಇರ್ಬೋದು ಅಥವಾ ಥಯಾಮಿಥಾಕ್ಸಮ್ ಯಾವುದೇ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು. ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನನ್ನ ಮೊಬೈಲ್ ಸಂಖ್ಯೆ 7 7 5 5 7 6 9 1 4 ಸಂಪರ್ಕಿಸಬಹುದು. ಧನ್ಯವಾದ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೊಂದು ಪ್ರಕಟಣೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ 2019ರ 3 ಹಂಗಾಮುಗಳಲ್ಲಿ ರೈತರು ಸಲ್ಲಿಸಿದ್ದ ಪ್ರಸ್ತಾವನೆಗಳು ಹಾಗೂ ಬೆಳೆ ಸಮೀಕ್ಷೆಯ ದತ್ತಾಂಶಗಳೊಂದಿಗೆ ಹೋಲಿಕೆ ಮಾಡಿ ತಾಳೆ ನೋಡಲಾಗಿದೆ. ವಿಮಾ ಸಂಸ್ಥೆಯವರು ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ದಾವಣಗೆರೆ ಜಿಲ್ಲೆಯ 2066 ಜನ ರೈತರ ಪ್ರಸ್ತಾವನೆಗಳನ್ನು ತಿರಸ್ಕರಿಸಿದ್ದಾರೆ. ತಿರಸ್ಕೃತಗೊಂಡ ರೈತರ ಪ್ರಸ್ತಾವನೆಗಳ ಮಾಹಿತಿಯನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ. ಆದ್ದರಿಂದ 2019ರ 3 ಹಂಗಾಮುಗಳಲ್ಲಿ ವಿಮೆ ಮಾಡಿಸಿರುವ ರೈತರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ದಯವಿಟ್ಟು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಆಕ್ಷೇಪಣೆಗಳನ್ನು ದಿನಾಂಕ 15/7/2022 ಒಳಗೆ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಕಚೇರಿಗಳನ್ನು ಸಂಪರ್ಕಿಸಲು ವಿನಂತಿಸಿದೆ. ಪ್ರಕಟಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆ. ಮಳೆ ಹೋಯಿತು ಅಂತ ಮಳೆ ರಾಯನ ಬೈಬೇಡ, ಕಳವನ್ನ ಸೆರೆಗೆಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೇ ಮಳೆ ರಾಜ. ಸಾಲಕ್ಕೆ ಹೋಗೌನೇ ಮಳೆ ರಾಜ.